ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಅನುಭವ ಕುರಿತು ಶಿಕಾರಿಪುರ ತಾಲೂಕು ಹೊಸೂರಿನ ಡಾ ಪಾಲಾಕ್ಷ ಅವರೊಡನೆ ಸಂದರ್ಶನ ಕೇಳೋಣ. ನಮಸ್ಕಾರ ಡಾಕ್ಟರ್ ಪಾಲಾಕ್ಷ ಅವರೇ. ನಮಸ್ತೆ ಸರ್. ಡಾಕ್ಟರ್, ನಿಮ್ದು ವೆಟರ್ನರಿ ಕೋರ್ಸ್ ಮುಗಿದಿದ್ಯಾವಾಗ? 2015 ಸರ್. 2015 ಜೂನ್ 29. 2015 ನಿಮ್ದು ಕೋರ್ಸ್ ಮುಗಿತು, ಆ ನಂತರ ಕೆಲಸಕ್ಕೆ ಸೇರ್ಕೊಂಡ್ರೆ? ಹೌದು, ಆ ನಂತರ ಕೆಲಸಕ್ಕೆ ಸೇರ್ಕೊಂಡೆ. 1.5 ವರ್ಷ KMF ಅಲ್ಲಿ ಕೆಲಸ ಮಾಡಿದೆ. ಬಿಟ್ ಬಂದ್ಬಿಟ್ರಿ? ಹೌದು, ಬಿಟ್ ಬಂದೆ ಸರ್. ಯಾಕೆ ಡಾಕ್ಟ್ರ? ಅದೇ, ನನ್ನ ಹಸುಗಳನ್ನ ಫಾರ್ಮ್ ಮಾಡ್ಬೇಕು ಅನ್ನೋದು ಒಂದು ನನ್ನ ಮಹದ ಆಸೆ ಇತ್ತು, ಅದನ್ನ ಮಾಡ್ಲೇಬೇಕು ಅಂತಂದೇಳಿ ಇದ್ ಮಾಡಿದೆ. ಅಲ್ಲಿ ಸೇರ್ಕೊಂಡು ಕೆಲಸ ಮಾಡೋದಕ್ಕೂ ಇದಕ್ಕೂ ನನಗೆ ಸಮಯ ಹೊಂದಾಣಿಕೆ ಆಗ್ತಿರ್ಲಿಲ್ಲ. ಸಮಯ ಹೊಂದಾಣಿಕೆ ಜೊತೆಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ಇದಾಯ್ತು, ಏನು ನೀವು ಬೇಗ ಮನೆ ಹೋಗ್ತಾ ಇದೀರಾ, ನಿಮ್ಮ ವರ್ಕ್ಗೆ ಇದ್ ಮಾಡ್ತಾ ಇದೀರಾ ಸಾರ್ವಜನಿಕ. ನನ್ನ ಕೆಲಸ ಮುಗಿಸಿ ನಾನು ಬರ್ತಾ ಇದ್ರು ಸ್ವಲ್ಪ ಆ ರೀತಿ ಕಿರಿಕಿರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬೇಡ, ನಾನು ಇದರಲ್ಲೇ ಬೆಳೆಯೋಣ, ಬೆಳೆದ್ಬಿಟ್ಟು ಅವ್ರಿಗೆ ತೋರಿಸೋಣ ಅನ್ನೋ ಒಂದು ಉದ್ದೇಶದಿಂದ ಕೆಲಸ ಬಿಟ್ಟು ಬಂದೆ ಸರ್. ಅಲ್ಲ, ಈಗ ಹೈನುಗಾರಿಕೆ ಮಾಡಬೇಕು ಅನ್ನೋದು ನೀವು ಓದಬೇಕಾದ್ರೆ ನಿಮ್ಗೆ ಅದು ಆಸಕ್ತಿ ಹುಟ್ಟೋ, ಅಥವಾ ನೀವು ಕೃಷಿ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಆಸಕ್ತಿ ಅನ್ನೋದು ಹೇಗೆ? ಸರ್, ನಂದು ಫಸ್ಟ್ ನಾನು MBBS ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದಾದ ನಂತರ ನನಗೆ ಅದು ಒಂದು 5 ಸೀಟ್ಸ್ ಅಲ್ಲಿ ಮಿಸ್ ಆಯ್ತು. ಮಿಸ್ ಆದ ನಂತರ ನಾನು ವೆಟರ್ನರಿಗೆ ಸೇರ್ಕೊಂಡೆ. ಸೇರ್ಕೊಂಡಾದ ನಂತರ ನನ್ನ ತಲೆಯಲ್ಲಿ ಒಂದ್ ಬಂತು, ನಾನು ಯಾವುದೇ ರೀತಿಯಾದಂತಹ ಸರ್ಕಾರಿ ಕೆಲಸ ಮಾಡುವುದು ಬೇಡ, ನನ್ನ ಸಾಯುವವರೆಗೂ ಏನೇ ಮಾಡಿದ್ರು ನನ್ನ ಸ್ವಂತದಿಂದಾನೇ ಮಾಡಬೇಕು ಅಂತಂದೇಳಿ ಬಂದಾಗ ನಾನು ಯೋಚನೆ ಮಾಡಿದೆ. ನಾನು 3ನೇ ವರ್ಷ ಪಶುವೈದ್ಯಕೀಯ ಇದರಲ್ಲಿ ಓದ್ತಾ ಇರಬೇಕಾದ್ರೆ ನನಗೆ ಹೈನುಗಾರಿಕೆ ಮಾಡಬೇಕು, ಹೈನುಗಾರಿಕೆ ಮಾಡಿ ಅದರಿಂದ ಅದರ ಹಾಲಿನಿಂದ ನಾವು ನಮ್ದೇ ಆದಂತಹ ಪ್ರಾಡಕ್ಟ್ಗಳು ಅಂದ್ರೆ ಈಗ ಕೋವಾ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಈ ರೀತಿಯಾಗಿ ಮಾಡಿ ನಾನು ಮುಂದೆ ಬರಬೇಕು, ಬೇರೆಯೊಬ್ಬರಿಗೆ ಮಾದರಿ ಆಗಬೇಕು, ನಾನು ಯಾರೋ ಒಬ್ರು ನೋಡಿ ಇದ್ ಮಾಡಿ ತಿಳ್ಕೊಂಡಿದ್ದು, ಈ ರೀತಿ ಮಾಡಬೇಕು ಅಂತ ಆಸಕ್ತಿ ಬಂದು ನಾನು ಹೈನುಗಾರಿಕೆಯಲ್ಲಿ ಮಾಡಿದೆ. ನಾನು ಮಾಡೋದಲ್ದಲೆ ನನ್ನ ಸುತ್ತಮುತ್ತ ಒಂದು 5-6 ಜನಕ್ಕೂ ಮಾಡಿಸಿದ್ದೀನಿ ನಾನು ಬಂದಾದ ನಂತರ. ಈಗ ಪ್ರಾರಂಭದಲ್ಲಿ ನೀವು ಹೈನುಗಾರಿಕೆಗೆ ತೊಡಕೊಂಡಾಗ ಎಷ್ಟು ಬಂಡವಾಳವನ್ನ ಹಾಕಿದ್ರಿ? ಸರ್, ನಾನು ಇಲ್ಲಿವರೆಗೂ 35 ಲಕ್ಷ ಹಾಕಿದ್ದೀನಿ. ಯಾಕೆಂದ್ರೆ ನಾನು ಪೂರ್ತಿ ಹೈಟೆಕ್ ಆಗಿ ಮಾಡಬೇಕು ಅಂತಂದು ಹೇಳಿ, ಅಂದ್ರೆ ಮಾಡರ್ನೈಸ್ಡ್ ಆಗಿ ಪೂರ್ತಿ ಕಂಪ್ಲೀಟ್ ಆಗಿ ಮಾಡಬೇಕು ಅನ್ನೋ ಒಂದು ನನ್ನ ಆಸೆಯಿಂದ ನಾನು ಜಾಸ್ತಿ ಬಂಡವಾಳ ಹಾಕಿದ್ದೀನಿ. ನನಗೆ ಅದು ಫ್ಯೂಚರ್ ಅಲ್ಲಿ ಲಾಭ ಇದೆ ಅದರಿಂದ. ಬಟ್ ರೈತರಾಗ್ಲಿ ಯಾರೋ ಬೇರೆಯವ್ರು ಮಾಡೋದಾಗ್ಲಿ ಕಡಿಮೆ ಬಂಡವಾಳದಲ್ಲಿ ಮಾಡ್ಕೊಬಹುದು, ಅದು ಎರಡು ತರನೂ ಇದೆ ಸರ್. ನನ್ನ ಫಾರ್ಮ್ ಇದಿರೋದು ಬೇರೆ ತರ, ನಾನು ಬೇರೆಯವರಿಗೆ ಸಜೆಸ್ಟ್ ಮಾಡೋದು ಬೇರೆ ರೀತಿಯಾಗಿ ಮಾಡಿ ಅಂತಂದೇಳಿ ಮಾಡ್ತೀನಿ. ಈಗ ನೀವು ನಿಮ್ದೇ ಆದ ರೀತಿನಲ್ಲಿ ನೀವು ಪಶುವೈದ್ಯಕೀಯ ಅಭ್ಯಾಸವನ್ನೇ ಮಾಡಿರೋದ್ರಿಂದ ನಿಮ್ದೇ ಆದ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಈ ತರ ಕೊಟ್ಟಿಗೆ ಕಟ್ಟಿಕೊಳ್ಬೇಕು ಮತ್ತೆ ಈ ತರದ ಒಂದು ಬೆಳವಣಿಗೆಯನ್ನು ಕಾಣಬೇಕು ಅನ್ಕೊಂಡು ತಾವು ಮಾಡ್ತಾ ಇದ್ದೀರಿ, ಇದನ್ನೇ ಮಾಡಬೇಕು ಅಂತ ತಾವು ರೈತರಿಗೆ ಏನ್ ಹೇಳ್ತಾ ಇಲ್ಲ? ಇಲ್ಲ ಸರ್, ಯಾಕೆ ಅಂತಂದೇಳಿದ್ರೆ ನನಗೆ ಗೊತ್ತಿದೆ, ಈಗ ನನಗೆ 1ನೇ ವರ್ಷ ಲಾಸ್ ಆಗ್ಬೋದು, 2ನೇ ವರ್ಷ ಲಾಸ್ ಆಗ್ಬೋದು, 3ನೇ ವರ್ಷ ಲಾಸ್ ಆಗ್ಬೋದು, 4ನೇ ವರ್ಷ ಇದ್ರೆ ಲಾಭ ಇದೆ ಅಂತ ನನಗೆ ಗೊತ್ತಿದೆ. ಸೊ ನಾನು ವೈಜ್ಞಾನಿಕವಾಗಿ ಮಾಡ್ತಾ ಹೋಗ್ತಾ ಇದ್ದೀನಿ. ಆದ್ರೆ ರೈತರಿಗೆ 1ನೇ ವರ್ಷ ಲಾಸ್ ಆಯ್ತು ಅಂದ ತಕ್ಷಣ ಇದರಿಂದ ಹಿಂದೆ ಸರಿಯವರು ತುಂಬಾ ಜನ ಆಗ್ತಾರೆ. ಸೊ ನಾವು ಇದನ್ನ ಅವ್ರಿಗೆ ಸಜೆಸ್ಟ್ ಮಾಡಿದರೆ ಅವರು ನನಗೆ ಇಷ್ಟೊಂದು ಬಂಡವಾಳ ಹಾಕಿದೆ, ನನಗೆ ಲಾಸ್ ಆಗುತ್ತೆ, ನಾನು ಹಿಂದೆ ಬಂದ್ಬಿಟ್ರೆ ಅದೇನೋ ಒಂದು ಗೋಡೋನೋ ಏನೋ ಮಾಡಬಹುದು ಅನ್ನೋ ತರ ಯೋಚನೆ ಮಾಡಿಬಿಟ್ಟು ಹಿಂದೆ ಸರಿಯುವಂತರು ತುಂಬಾ ಜನ ಆಗ್ತಾರೆ. ಹಾಗಾಗಿ ನಾನು ಈ ರೀತಿ ಸಜೆಸ್ಟ್ ಮಾಡೋದಿಲ್ಲ ಸರ್. ಕಡಿಮೆ ಬಂಡವಾಳ ಹಾಕಿಯೂ ಸಹ ಹೈನುಗಾರಿಕೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಹೌದು ಸರ್, ಕಡಿಮೆ ಬಂಡವಾಳ ಹಾಕಿ ಹೈನುಗಾರಿಕೆ ಮಾಡೋದ್ರಿಂದ ನಮಗೆ ಬೇಗ ಲಾಭ ಕಾಣುತ್ತೆ, ಇದರಿಂದ ನಿಧಾನವಾಗಿ ಕಾಣುತ್ತೆ, ಬಟ್ ಲಾಭ ಅಂತೂ ಇದೆ. ಸರಿ, ಈಗ ಡಾಕ್ಟರ್, ತಾವು ಸಾಕಷ್ಟು ಬಂಡವಾಳ ಹೂಡಿದಿರಿ, ವೈಜ್ಞಾನಿಕವಾಗಿ ಕೊಟ್ಟಿಗೆಯನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ಪ್ರಾರಂಭದಲ್ಲಿ ಎಷ್ಟು ಹಸುಗಳನ್ನು ತಂದ್ರಿ? ಸರ್, ನಾನು ಮೊದಲು 5 ಹಸು ತಂದೆ, ಆಮೇಲೆ ಒಂದೆರಡು ತಿಂಗಳೊಳಗಡೆ ನಾನು ಒಟ್ಟು 20 ಹಸುಗಳನ್ನ ಇದ್ ಮಾಡಿದೆ ಸರ್. ಎಲ್ಲ ಮಿಶ್ರ ತಳಿಗಳಿವೆಯಾ? ಎಲ್ಲ ಮಿಶ್ರ ತಳಿಗಳಿವೆ, ಒಂದು ಮಾತ್ರ ಗಿರ್ ತಳಿ ಇದೆ, ಒಂದು ಗಿರ್ ತಳಿ ಇದೆ, ಇನ್ನುಳಿದೆಲ್ಲ ಮಿಶ್ರ ತಳಿ ಹಸುಗಳಿದೆ ಸರ್. ಇಲ್ಲಿ ಪ್ರಮುಖವಾಗಿ ಆರೋಗ್ಯ ನಿರ್ವಹಣೆಗೆ ನೀವು ಹೊರಗಡೆ ಯಾರನ್ನು ಅವಲಂಬಿಸಬೇಕಾಗಿಲ್ಲ, ಎಲ್ಲ ನೀವೇ ನೋಡ್ಕೋತೀರಿ ಡಾಕ್ಟರ್ ಸ್ವತಃ. ಆದ್ರಿಂದ ಈಗ ಅದರ ಆರೋಗ್ಯ ನಿರ್ವಹಣೆ, ಆಹಾರ ನಿರ್ವಹಣೆ, ಅವುಗಳನ್ನೆಲ್ಲ ಹೇಗ್ ಮಾಡ್ತಾ ಇದ್ದಾರೆ ಸರ್? ನಾನು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಒಂದು ಗಾದೆ ಪ್ರಕಾರ ಸರ್, ನನ್ನಲ್ಲಿ ಕಾಯಿಲೆಗಳು ಬರೋಕ್ಕಿಂತ ಮುಂಚೆನೆ ಆ ಕಾಯಿಲೆಗಳು ಬರದೇ ಇರೋಂಗೆ ನಾನು ಕೆಲವೊಂದಷ್ಟು ಕ್ರಮಗಳನ್ನ ನನ್ನಲ್ಲಿ ನಾನು ರೂಢಿಸಿಕೊಂಡಿದ್ದೀನಿ. ಇಟ್ಸ್ ಆಲ್ಸೋ ಸೈಂಟಿಫಿಕಲಿ ಪ್ರೂವ್ಡ್. ಈಗೇನಂತಂದೇಳಿದ್ರೆ ಜನಗಳಲ್ಲಿ ಒಂದು ಇದಿದೆ, ಏನಂದ್ರೆ ತಿಂಡಿ ಮುಂಚೆ ಕೊಟ್ರೆ ಹಸು ಹಾಲು ಜಾಸ್ತಿ ಕೊಡುತ್ತೆ ಅನ್ನೋಂತ ಒಂದು ತಪ್ಪು ಕಲ್ಪನೆ ಇದೆ. ಆ ತಪ್ಪು ಕಲ್ಪನೆಯಿಂದ ಏನ್ ಮಾಡ್ತಾರೆ, ತಿಂಡಿನ ಹಾಲು ಕರಿಯೋತ್ನೇ ಆಗಿರ್ಬೋದು ಇಲ್ಲ ಕರಿಯೋಕ್ಕಿಂತ ಮುಂಚೆ ಕೊಡ್ತಾರೆ, ಅದು ತಿಂದ್ಬಿಟ್ಟು ನೆಕ್ಸ್ಟ್ ಈವ್ನಿಂಗ್ ಇಲ್ಲ ನೆಕ್ಸ್ಟ್ 24 ಅವರ್ಸ್ ಇವು ರೂಮಿನೆಂಟ್ಸ್ ಆಗಿರೋದ್ರಿಂದ ನಿಧಾನವಾಗಿ ಜೀರ್ಣ ಆಗೋದು ಇದರಲ್ಲಿ, ಆ ತಪ್ಪು ಕಲ್ಪನೆ ಅದು. ನಾನೇನ್ ಮಾಡ್ತಾ ಇದ್ದೀನಿ, ಅದನ್ನ ಹಾಲು ಕರೆದಾದ ನಂತರ ತಿಂಡಿ ಕೊಡ್ತಾ ಇದ್ದೀನಿ. ಇದರಿಂದ ನಮಗೆ ಒಂಥರ ಅನುಕೂಲ ಇದೆ, ಏನಂತಂದ್ರೆ ಹಸು ಹಾಲು ಹಿಂಡಿದ ನಂತರ ಮಲಗಲಿಲ್ಲ ಅಂತಂದ್ರೆ 40 ನಿಮಿಷ ಮಲಗಬಾರ್ದು ಹಸು. ಮಲಗಿಲ್ಲ ಅಂತಂದ್ರೆ ಹಾಲು ಹಿಂಡಿದ ಆ ರಂಧ್ರಗಳೇನಿರುತ್ತಲ್ಲ ಆ ರಂಧ್ರಗಳು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಾಗ ನಮಗೆ ಕೆಚ್ಚಲು ಬಾವು ಏನಿದೆ ಅದು 99% ಕಡಿಮೆ ಆಗುತ್ತೆ ಸರ್. ಹಾಗಾಗಿ ನಾನು ಏನ್ ಮಾಡ್ತೀನಿ, ಹಾಲು ಹಿಂಡಿದ ನಂತರ ತಿಂಡಿ ಕೊಡ್ತೀನಿ. ಮತ್ತೆ ಏನಂತಂದ್ರೆ ಆ ತಿಂಡಿ ಕೊಟ್ಟ ತಕ್ಷಣ ನೀರು ಕುಡಿಸ್ತೀನಿ, 10 ಮಿನಿಟ್ಸ್ ನೀರ್ ಬಿಡ್ತೀವಿ ಅದಕ್ಕೆ. ಅದಾದ ನಂತರ ನಾನು ಮತ್ತೆ ಗ್ರೀನ್ ಪೌಡರ್ ಕೊಡ್ತೀನಿ. ಅಂದ್ರೆ ಹಸು 1 ತಾಸು ಮಲಗೋದಿಲ್ಲ, 1-1.5 ತಾಸು ಮಲಗಿಲ್ಲ ಅಂತಂದ್ರೆ ಮತ್ತೆ ಅದಕ್ಕೆ ಹಾಲು ಕೊಟ್ಟಾಗ ಎನರ್ಜಿನೂ ಲಾಸ್ ಆಗಿರುತ್ತಲ್ಲ, ಆ ಎನರ್ಜಿ ಲಾಸು ಮತ್ತೆ ಇದು ಎರಡು ಮೇಂಟೈನ್ ಆಗುತ್ತೆ. ಅವಾಗ ನಮ್ಗೆ ಅದರಿಂದ ಕೆಚ್ಚಲು ಬಾವು 90% ಕಡಿಮೆ ಆಗುತ್ತೆ ಒಂದೇದು. ಮತ್ತೆ ನಾನು ಈ ಆಹಾರ ನಿರ್ವಹಣೆಯಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ, ಹಸುಗಳಿಗೆ ತಿಂಡಿ ಕೊಡ್ಬೇಕಾದ್ರೆ ಅದಕ್ಕೆ ಬೇಕಾದಂತ ಖನಿಜ ಮಿಶ್ರಣಗಳನ್ನ ಮಿನರಲ್ ಮಿಕ್ಸರ್ ಅಂತ ಏನ್ ಹೇಳ್ತೀವಿ ಅದನ್ನ ಒಳ್ಳೆ ಪ್ರಾಡಕ್ಟ್ ಇರುವಂತದನ್ನ ಕೊಡ್ತಿದ್ದೀನಿ ಒಂದು. ಅದರ ಜೊತೆಗೆ ನಾನು ಸ್ವಲ್ಪ ಲೈವ್ ಈಸ್ಟ್ ಇದು ಬರುತ್ತೆ ಸರ್, ರೆಡಿ ಇದು ಬರುತ್ತೆ, ಅದರಲ್ಲಿ ಜೀರ್ಣಕ್ರಿಯೆ ಚೆನ್ನಾಗುತ್ತೆ. ಅದರಿಂದ ನಾವು ಕೊಟ್ಟಂತಹ ಆಹಾರ ಹಸಿರು ಮೇವಾಗಿರ್ಬೋದು ಒಣ ಮೇವಾಗಿರ್ಬೋದು ಅದು 90% ಜೀರ್ಣ ಆಗುತ್ತೆ. ಸಗಣಿ ಮುಖಾಂತರ ಏನು ವೇಸ್ಟ್ ಆಗಿ ಹೋಗೋದಿಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ ಸೋಡಾ ಬೈಕಾರ್ಬೊನೇಟ್, ಅಡಿಗೆ ಸೋಡಾ ಏನಿದೆಲ್ಲ ಅದನ್ನ ಒಂದು 1/4 ಚಮಚ ಡೈಲಿ ಹಾಕ್ತೀನಿ ನಾನು ಹಸುಗಳಿಗೆ. ಇದು ನಮ್ಮ ಗ್ಯಾಸ್ಟ್ರೈಟಿಸ್ ಅಂತ ಏನ್ ಹೇಳ್ತೀವಲ್ಲ ಆ ಗ್ಯಾಸ್ಟ್ರೈಟಿಸ್ ನ ಕಂಟ್ರೋಲ್ ಮಾಡುತ್ತೆ ಹಸುಗಳಲ್ಲಿ. ಏನು ಆಸಿಡಿಟಿ ಆಗಿರ್ಬೋದು ಬೇಸಿಸಿಟಿ ಆಗಿರ್ಬೋದು ಯಾವುದೇ ಆದರೂ ಎರಡೂ ಆದ್ರೂ ಕೆಚ್ಚಲು ಬಾರಬಾರ ಸಾಧ್ಯತೆ ಇರುತ್ತೆ ಒಂದನೇದು. ಎರಡನೇದು ಹೊಟ್ಟೆ ಊತ ಆಗೋ ಚಾನ್ಸಸ್ ಇರುತ್ತೆ. ಇವೆರಡೂ ಕಾಯಿಲೆಗಳು 90% ಕಡಿಮೆ ಆಗುತ್ತೆ. ಹೊಟ್ಟೆ ಸಮಸ್ಯೆ ಕಡಿಮೆ ಆಯ್ತು ಅಂದ್ರೆ ಬೇರೆ ಯಾವುದೇ ಸಮಸ್ಯೆಗಳು ದೊಡ್ಡ ಹಸುಗಳಲ್ಲಿ ಬರೋದಿಲ್ಲ. ಯಾವ್ದು ಇನ್ಫೆಕ್ಷಿಯಸ್ ಬಿಟ್ಬಿಟ್ಟು ಈ ಏನು ಫಿಸಿಯಾಲಜಿಕಲ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೀವಲ್ಲ ಅವ್ಯಾವುದು ಬರೋದಿಲ್ಲ ಇದರಲ್ಲಿ. ಸೋಡಾ ಬೈಕಾರ್ಬೊನೇಟ್ ಕೊಡೋದ್ರಿಂದ ಅದರ pH ಮೇಂಟೈನ್ ಆಗುತ್ತೆ. pH ಮೇಂಟೈನ್ ಆದಾಗ ಹಾಲು ನಮ್ಗೆ ಕ್ವಾಲಿಟಿನೂ ಬರುತ್ತೆ. ಡಿಗ್ರಿ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ, ಫ್ಯಾಟ್ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ಆ pH ಕರೆಕ್ಟ್ ಆಗಿತ್ತು ಅಂತಂದ ಹೇಳಿದ್ರೆ ಹಾಲಿನ pH ಸರಿಯಾದ ಪ್ರಮಾಣದಲ್ಲಿ ಇತ್ತು ಅಂತಂದ್ರೆ ಫ್ಯಾಟು ಬರುತ್ತೆ ಡಿಗ್ರಿನೂ ಬರುತ್ತೆ, ಯಾವುದು ಆ ರೀತಿ ಯಾವುದು ಸಮಸ್ಯೆಗಳಾಗೋದಿಲ್ಲ. ಮತ್ತೆ ಡೈಲಿ ಹಸುಗಳನ್ನ ಮೈ ತೊಳಿತಾರೆ. ಮೈ ತೊಳೆಯೋದ್ರಿಂದ ಏನು ನೀರನ್ನ ನಾವು ಡೈಲಿ ಅದಕ್ಕೆ ಬಿಡೋದ್ರಿಂದ ಯಾವುದೇ ರೀತಿಯಂತ ಕೀಟಗಳ ಸಮಸ್ಯೆ ಇರೋದಿಲ್ಲ. ಉಣ್ಣೆ ಅಂತ ಹೇಳ್ತಾರೆ, ಲೈಸ್ ಯಾವುದು ಹಸುಗಳ ಮೈ ಮೇಲೆ ಕೂರೋದಿಲ್ಲ ಡೈಲಿ ತೊಳೆಯೋದ್ರಿಂದ. ಮತ್ತೆ ಇನ್ನೊಂದೇನಂತ, ನಾನು ದಿನಕ್ಕೆ 4 ಸಲ ಮಾತ್ರ ಹಸಿಮೇವಾಗಿರೋ ಯಾವುದೇ ಮೇವಾಗಿರ್ಬೋದು, ಹಸಿಮೇವು ಒಣ ಮೇವು ಯಾವುದೇ 4 ಸಲ ಮಾತ್ರ ಕೊಡ್ತೀನಿ. ಬೆಳಗ್ಗೆ ಹಾಲು ಕರೆಯೋದಕ್ಕಿಂತ ಮುಂಚೆ 5 ಗಂಟೆಗೆ ಒಂದ್ಸಲ ಎದ್ಬಿಟ್ಟು ಹಸಿಮೇವು ಕೊಡುತ್ತೆ. ಹಸಿಮೇವು ಒಣ ಮೇವು ಮಿಕ್ಸ್ ಮಾಡಿರ್ತದೆ ಆ ಮೇವು ಕೊಡ್ತಾರೆ. ಅದಾದ ನಂತರ ನಮ್ಗೆ ಹಾಲು ಹಿಂಡಿದ ನಂತರ ತಿಂಡಿ ಕೊಟ್ಬಿಟ್ಟು ನೀರ್ ಕುಡಿಸಿ ಅದಾದ್ಮೇಲೆ ಒಂದ್ಸಲ ಕೊಡ್ತಾರೆ. ಅದಷ್ಟು ತಿಂದಾದ್ಮೇಲೆ ಅದರಲ್ಲಿ ನೀರ್ ಬಿಟ್ಬಿಟ್ಟು ನಾವು ಮಧ್ಯಾಹ್ನ 3 ಗಂಟೆ ತನಕ ಯಾವುದೇ ರೀತಿಯಾದಂತ ಮೇವು ಕೊಡೋದಿಲ್ಲ ಅವಕ್ಕೆ. ಯಾಕೆ ಅಂತಂದ್ರೆ ಅದು ತಿಂದಿದ್ದು ಪೂರ್ತಿ ಜೀರ್ಣ ಮಾಡಿಸಬೇಕು. ಇವು ರೂಮಿನೆಂಟ್ಸ್ ಅಂದ್ರೆ ತಿಂದಿದ್ದನ್ನ ಮತ್ತೆ ಬಾಯಿಗೆ ತಗೊಂಡು ಮತ್ತೆ ಅಗದ್ಬಿಟ್ಟು ಮತ್ತೆ ನುಂಗ್ತಾ ಇರುತ್ತೆ. ಆ ಪ್ರಕ್ರಿಯೆ ನಡೀಲಿಕ್ಕೆ ಅದಕ್ಕೆ ಸಮಯ ಬೇಕು. ಹಾಗಾಗಿ ನಾವು ಸ್ವಲ್ಪ ತುಂಬಾ ಗ್ಯಾಪ್ ಕೊಡ್ತೀವಿ ಅದಕ್ಕೆ, 1 ಸಲ ಮೇವಿಂದ 2ನೇ ಸಲ ಮತ್ತೆ ಮೇವು ಕೊಡ್ಲಿಕ್ಕೆ. ಅವಾಗ ಇದು ಬರುತ್ತಲ್ಲ ಅದಕ್ಕೆ ಈ ಜೋಳ ಯೂಸ್ ಮಾಡ್ತಾರೆ, ಬಾರ್ಲಿ ಯೂಸ್ ಮಾಡ್ತಾರೆ, ಗೋಧಿ ಯೂಸ್ ಮಾಡ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ತುಂಬಾ ಕ್ವಾಲಿಟಿ ಇರುವಂತಹ ಇದನ್ನ ಕಾಳುಗಳನ್ನ ಯೂಸ್ ಮಾಡ್ತಾರೆ. ಕಾಳುಗಳ ಕ್ವಾಲಿಟಿ ಇರೋ ಕಾಳುಗಳನ್ನ ಯೂಸ್ ಮಾಡೋದ್ರಿಂದ ಅಲ್ಲಿ ಅವ್ರಿಗೇನ್ ಬೇಕಾಗಿರೋದು ಅದರಲ್ಲಿ ಸ್ಟಾರ್ಚ್ ಒಂದು ಅವರು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸ್ಟಾರ್ಚ್ ಎಕ್ಸ್ಟ್ರಾಕ್ಟ್ ಮಾಡಿ ಉಳಿದಂತದ್ನೆಲ್ಲ ವೇಸ್ಟ್ ಡಂಪೇಜ್ ಅಂತಂದೇಳಿ ಹಾಕ್ತಾ ಇರ್ತಾರೆ ಸರ್. ಅದು ಮತ್ತೆ ಈ ಹಣ್ಣಿನ ರಸ ಮಾಡ್ತಾರಲ್ಲ ಸರ್, ಅದರಲ್ಲಿ ಹಣ್ಣಿಂದು ಈ ವೇಸ್ಟ್ ಬರುತ್ತೆ, ಪಲ್ಪ್ಸ್ ಬರುತ್ತಲ್ಲ, ಆ ಪಲ್ಪ್ನು ಎಸಿತಾ ಇರ್ತಾರೆ ಅಲ್ಲಿ. ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಅವೆರಡನ್ನು ತಗೊಂಡ್ಬಿಟ್ಟು ಮಿಕ್ಸ್ ಮಾಡಿ ಸೇಲ್ ಮಾಡ್ತಾರೆ. 10 ರೂಪೀಸ್ KG 11 ರೂಪೀಸ್ KG ಈ ರೀತಿ ಸೇಲ್ ಮಾಡ್ತಾ ಇದಾರೆ. ಅದನ್ನ ನಾನು ಪರ್ಚೇಸ್ ಮಾಡ್ತೀನಿ ಸರ್. ಅದನ್ನು ಕೊಡೋದ್ರಿಂದ ಏನಾಗುತ್ತೆ, ನಮಗೆ ಸ್ಟಾರ್ಚ್ ಕಂಟೆಂಟ್ ಅಂದ್ರೆ ಕಾರ್ಬೋಹೈಡ್ರೇಟ್ ಏನ್ ಬೇಕಲ್ಲ ದೇಹಕ್ಕೆ ಅದು ಸಿಗುತ್ತೆ. ಮತ್ತೆ ಈ ಲಿಕ್ಕರ್ ಮಾಡಿರೋ ಜೋಳ ಇದರಲ್ಲಿ ಅವರು ಹೆಚ್ಚಾಗಿ ಸ್ಟಾರ್ಚ್ ಕಂಟೆಂಟ್ ತೆಗೆದಿರ್ತಾರೆ, ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಫ್ಯಾಟ್ ಕಂಟೆಂಟ್ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆದಷ್ಟು ನನಗೆ ಇದೊಂಥರ ಸಮತೋಲನ ಆಹಾರ ತರ ಸಿಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಇದು 20 ದಿನಗಳಕ್ಕಿಂತ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. 20 ದಿನಗಳಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಮೌಲ್ಡ್ಸ್ ಬರುತ್ತೆ, ಫಂಗಲ್ ಇನ್ಫೆಕ್ಷನ್ ಆಗ್ತಾ ಹೋಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಉಪ್ಪು ಬರುತ್ತಲ್ಲ ಉಪ್ಪನ್ನ ಅದರಲ್ಲಿ ಮಿಕ್ಸ್ ಮಾಡ್ಬೇಕು. ಇದು ಮತ್ತೆ ಇದ್ರ ಜೊತೆಗೆ ನಾವು ಖನಿಜ ಮಿಶ್ರಣಗಳು ಅವನ್ನ ಕೊಡೋದ್ರಿಂದ ನಮ್ಗೆ ಈ ಡೈರಿ ರೆಡಿ ಪೇಣಿ ತಿಂಡಿ ಏನ್ ಸಿಗುತ್ತಲ್ಲ ಆ ತಿಂಡಿಗೂ ಇದಕ್ಕೂ ನಮಗೆ ಕೆಜಿಗೆ 7-8 ರೂಪಾಯಿ ಉಳಿಯುತ್ತೆ. ಮತ್ತೆ ಆ ತಿಂಡಿಗೂ ಮತ್ತೆ ಈ ತಿಂಡಿಯಿಂದ ಬರುವಂತ ಹಾಲಿಗೂ 20% ನಾವೇನು ಈಗ ಬೆವರೇಜ್ ವೇಸ್ಟ್ ಯೂಸ್ ಮಾಡ್ತಾ ಇದೀನಲ್ಲ ಅದರಿಂದ 20% ಹಾಲು ಜಾಸ್ತಿ ಆಗುತ್ತೆ ಹಸುಗಳಲ್ಲೇ. ಈಗ ಡಾಕ್ಟರ್ ಇನ್ನೊಮ್ಮೆ ಹೇಳಿ, ಈಗ ಲಿಕ್ಕರ್ ವೇಸ್ಟ್ ಮತ್ತೊಂದೇ ಪಲ್ಪ್, ಈ ಹಣ್ಣಿನಿಂದ ಬರುವಂತಹ ವೇಸ್ಟ್ ಪಲ್ಪ್ ಏನಿದೆ ಅದ್ರ ಜೊತೆಗೆ ಏನೇನ್ ಮಿಕ್ಸ್ ಮಾಡ್ತೀರಿ ತಾವು? ಅದ್ರ ಜೊತೆಗೆ ಖನಿಜ ಮಿಶ್ರಣ ಮಿನರಲ್ ಮಿಕ್ಸರ್ ಏನಂತೀವಲ್ಲ ಅದು, ಸೋಡಾ ಬೈಕಾರ್ಬೊನೇಟ್, ಮತ್ತೆ ಲೈವ್ ಈಸ್ಟ್ ಇದು ಬರುತ್ತೆ ಸರ್, ಎಂಜೈಮಿಕ್ಸ್ ಅಂತ ಬರುತ್ತೆ, ಬಯೋವಿಟ ಅಂತ ಅಂದೇಳಿ ಬರುತ್ತೆ, ಆ ರೀತಿ ಆದಂತ ಲೈವ್ ಈಸ್ಟ್ ಕಲ್ಚರ್ಸ್ ಬರುತ್ತೆ ಸರ್. ಅದು ಫರ್ಮೆಂಟೇಷನ್ ಅಂದ್ರೆ ಆಗುತ್ತೆ, ಹೊಟ್ಟೆ ಒಳಗಡೆ ಬೇಕಾದಂತಹ ಕೀಟಾಣುಗಳಾಗಿರ್ಬೋದು ಬ್ಯಾಕ್ಟೀರಿಯಾ ಕಾರ್ಯಗಳಾಗಿರ್ಬೋದು, ದೇಹಕ್ಕೆ ಬೇಕಾದಂತವನ್ನ ಇದ್ ಮಾಡೋದು. ಈ ಹ್ಯೂಮನ್ಸ್ ಅಲ್ಲಿ ಯಾಕುಲ್ಟ್ ಅಂತ ಒಂದಿದೆ, ಅದೇ ರೀತಿಯಾದಂತ ಇದು ಪೌಡರ್ ಇದರಲ್ಲಿ ಇರುತ್ತೆ ಹಸುಗಳಿಗೆ. ಇದನ್ನೇನ್ ಮಾಡ್ಬೇಕು ಅಂದ್ರೆ ಒಂದು ಅರ್ಧ ತಾಸು ಇಲ್ಲ ಒಂದು ತಾಸು ಮುಂಚೆನೆ ನೀರಲ್ಲಿ ನೆನೆಸಿಬಿಟ್ಟು ಆ ನಂತರ ಇದ್ ಮಾಡಿ ಕೊಡ್ಬೇಕು, ಅವಾಗ ಕ್ಲೀನ್ ಆಗಿ ಫರ್ಮೆಂಟ್ ಆಗಿರುತ್ತೆ ಸರ್. ಅಂದ್ರೆ ಈ ಮಿಶ್ರಣ 20 ದಿವಸದ ಒಳಗಡೆ ಖಾಲಿ ಆಗ್ಬೇಕು? ಹೌದು ಸರ್, 20 ದಿವಸದೊಳಗಡೆ ಖಾಲಿ ಆಗ್ಬೇಕು. ಯಾವ್ದು ಈ ಬ್ರೇವರೇಜ್ ವೇಸ್ಟ್ ಏನಿದೆ ಅಲ್ಲ ಅದು 20 ದಿನದ ಒಳಗಡೆ ಖಾಲಿ ಆಗ್ಬೇಕು ಫ್ರೆಶ್. ಇದು ಎಷ್ಟು ಹೊತ್ತು ಕೊಡ್ತೀರಿ ಸರ್? ಬೆಳಗ್ಗೆ ಒಂದೊತ್ತು ಸಂಜೆ ಒಂದೊತ್ತು ಎರಡು ಹೊತ್ತು ಕೊಡ್ತೀವಿ ಸರ್. ಪ್ರಮಾಣ ಹಾಲಿನ ಇದ್ರ ಮೇಲೆ ಕೊಡ್ತಾ ಹೋಗ್ತೀವಿ ಸರ್. ಅದು 8 ಲೀಟರ್ ಹಾಲು ಕೊಡ್ತಾ ಇದೆ ಅಂತಂದ್ರೆ 4 ಕೆಜಿ ಕೊಡ್ತೀವಿ ಸರ್. ಅಂದ್ರೆ 3 ಕೆಜಿ ಹಾಲಿನ ಉತ್ಪಾದನೆಗೆ, 1 ಕೆಜಿ ಅದರ ದೇಹ ನಿರ್ವಹಣೆ ಕೊಡ್ತೀವಿ. ಈಗ ಕೆಲವೊಂದಷ್ಟು ಹಸುಗಳು ಪ್ರೆಗ್ನೆಂಟ್ ಇರುತ್ತೆ, ಕೆಲವೊಂದಷ್ಟು ಇನ್ನು ಹೀಫರ್ಸ್ ಇರುತ್ತೆ, ಅವಕ್ಕೆಲ್ಲ ಅವ್ರ ದೇಹದ ಸೈಜ್ ಮೇಲೆ ನೋಡ್ಬಿಟ್ಟು ಕೊಡ್ತೀವಿ ಸರ್. ಇದ್ರ ಜೊತೆಗೆ ಹಸಿ ಹುಲ್ಲು ಕೊಡ್ತೀರಾ? ಹಸಿ ಹುಲ್ಲು, ಒಣೆ ಹುಲ್ಲು, 3 ವಿಧ ಆದಂತ ಹಸಿ ಹುಲ್ಲು ನಾವು ಸಾಕೊಂಡಿದೀವಿ ಸರ್. ಮತ್ತೆ ಒಂದು ಫಾಡರ್ ಟ್ರೀನ್ಸ್ ನು ಇದ್ ಮಾಡ್ಕೊಂಡಿದೀನಿ. ಮತ್ತೆ ನೆಕ್ಸ್ಟ್ ಇನ್ನೊಂದ್ ತರ ಪ್ಲಾನ್ ಮಾಡಿದೀನಿ ಸರ್. ಏನಂತಂದ ಹೇಳಿದ್ರೆ ನುಗ್ಗೆ ಸೊಪ್ಪು ಬರುತ್ತಲ್ಲ, ನುಗ್ಗೆ ಸೊಪ್ಪು ಮತ್ತೆ ಈ ಹೆಬ್ಬೆ ಬರುತ್ತಲ್ಲ ಹೆಬ್ಬೆವು, ಅವೆರಡರಲ್ಲೂ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸರ್. ನುಗ್ಗೆ ಸೊಪ್ಪಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ, ಹೆಬ್ಬೆವು ಮತ್ತೆ ಸುಬಾಬುಲ್ಲಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸರ್. ಅವೆರಡು ಫಾಡರ್ ಟ್ರೀಸ್ ನಾನು ಸುತ್ತ ಬೇಲಿಯಾಗಿ ಯೂಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀನಿ ಸರ್. ನನಗೆ ಬೇಲಿನೂ ಆಗುತ್ತೆ ಒಂದನೇದು, ಎರಡನೇದು ನನಗೆ ಪಶುಗಳಿಗೆ ಆಹಾರನ ಸಿಗುತ್ತೆ. ಅದರಿಂದ ಅವೆರಡನ್ನು ಯೂಸ್ ಮಾಡೋದ್ರಿಂದ ನಾನು ಅರ್ಧದಷ್ಟು ಕಾನ್ಸಂಟ್ರೇಟ್ ನ ಕಡಿಮೆ ಮಾಡಬಹುದು. ಕಾನ್ಸಂಟ್ರೇಟ್ ಕಡಿಮೆ ಮಾಡಿದ್ರೆ ನಮಗೆ ಲಾಭ ಹೆಚ್ಚಾಗಿ ಬರುತ್ತೆ. ಹಸಿರು ಹುಲ್ಲು ತಾವೇ ಬೆಳೀತಾ ಇದ್ರೆ? ಹಸಿರು ಹುಲ್ಲು ನಾನು. ಯಾವ್ಯಾವ್ದಿದೆ ಸರ್? ಆಫ್ರಿಕನ್ ಟಾಲ್ ಮೇಜ್ ಒಂದಿದೆ, DHN6 ಅಂತಂದೇಳಿ ಒಂದಿದೆ ಸರ್, ಇಂಪ್ರೂವ್ಡ್ ವೆರೈಟಿ ಆಫ್ ಹೈಬ್ರಿಡ್ ನೇಪಿಯರ್. ಅದು ಕೋ4 ಕೋ3 DHN6 ಇವು ಮೂರನ್ನು ಮಿಶ್ರಣ ಮಾಡಿ ನಾನು ಹಾಕಿದ್ದೀನಿ ಸರ್. ಒಂದು ಮತ್ತೆ ಆಫ್ರಿಕನ್ ಟಾಲ್ ಮೇಜ್ ಅಂತ ಬೇರೆ ಕಡೆ ಸಪರೇಟ್ ಆಗಿ ಬೆಳೆದಿದ್ದೀನಿ. ಮತ್ತೆ COFS 31 4 ಇಯರ್ಸ್ ಕಟಿಂಗ್ ಬರುತ್ತೆ ಸರ್, ಅದು ಒಂದ್ಸಲ ಹಾಕಿರೋ 4 ಇಯರ್ಸ್ ಮಲ್ಟಿಪಲ್ ಕಟಿಂಗ್ ಬರುತ್ತೆ, ಅದೊಂದು ಹಾಕೊಂಡಿದ್ದೀನಿ ಸರ್ ಈಗ ಸದ್ಯಕ್ಕೆ. ಅಲ್ಲ ಇಷ್ಟು ಸುಮಾರು 4-5 ವೆರೈಟಿಗಳಿದೆಯಲ್ಲ, ಏನ್ ಅಷ್ಟು ಯಾಕೆ ಒಂದ್ ಎರಡು ಜಾತಿ ಸರ್? ಸರ್ ಒಂದೆರಡು ಜಾತಿ ಇದು ಅಂತಂದ್ರೆ ಕೆಲವೊಂದು ಹುಲ್ಲುಗಳಲ್ಲಿ ಕೆಲವೊಂದಾದ ಖನಿಜ ಮಿಶ್ರಣಗಳಾಗಿರ್ಬೋದು ಮತ್ತೆ ಇದು ವಿಟಮಿನ್ಸ್ ಆಗಿರ್ಬೋದು ಕೆಲವೊಂದು ಹುಲ್ಲು ವೆರೈಟಿನಲ್ಲಿ ಕೆಲವೊಂದಾದ ಇರುತ್ತೆ ಸರ್. ಮತ್ತೆ ಕೆಲವೊಂದ್ರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಕೆಲವೊಂದ್ರಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇಡೀ ಆಫ್ರಿಕನ್ ಟಾಲ್ಮೇಜ್ ಅಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸರ್. ಅದೇ ರೀತಿ COFS 29 ಸ್ವಲ್ಪ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಎಲ್ಲ ಮಿಶ್ರಣ ಮಾಡಿ ಹಾಕೋದ್ರಿಂದ ನಮ್ಗೆ ಹಾಲು ಉತ್ತಮವಾಗಿ ಬರುತ್ತೆ. ನಾವು ಕಾನ್ಸಂಟ್ರೇಟ್ ಅಂತ ಏನ್ ಹೇಳ್ತೀವಲ್ಲ ರೆಡಿ ಪಶು ಆಹಾರ, ಅದನ್ನ ಕಡಿಮೆ ಮಾಡಬಹುದು. ಅಂದ್ರೆ ಈಗ ಹಸಿ ಹುಲ್ಲನ್ನು ಕತ್ತರಿಸಿ ಹಾಗೆ ನೇರವಾಗಿ ಕೊಟ್ಟು ಬಿಡ್ತೀರಾ ಹಸುಗಳಿಗೆ? ಇಲ್ಲ ಸರ್, ಅದನ್ನ ಮತ್ತೆ ಮಿಷಿನ್ ಗೆ ಹಾಕ್ಬಿಟ್ಟು ಒಂದೊಂದು 1.5 ಇಂಚಿನಷ್ಟು ಚಿಕ್ಕ ಕಟ್ ಮಾಡಿ ಹಾಕೋದ್ರಿಂದ ನಮ್ಗೆ ಈ ವೇಸ್ಟೇಜ್ ಏನಾಗುತ್ತಲ್ಲ ಅದು ತುಂಬಾನೇ ಕಡಿಮೆ ಆಗುತ್ತೆ ಸರ್. ಮತ್ತೆ ಜೀರ್ಣಕ್ರಿಯೆ ಪೂರ್ತಿಯಾಗಿ ನಮ್ಗೆ 1% ಲಾಸ್ ಆಗೋದಿಲ್ಲ, 99% ಯೂಸ್ ಆಗುತ್ತೆ. ಹಾಗಾಗಿ ನಾವು ಕಟ್ ಮಾಡಿ ಕೊಡ್ತೀನಿ ಸರ್ ಮಿಷಿನ್ ಗೆ ಹಾಕ್ಬಿಟ್ಟು. ಸರಿ, ಈ ರೀತಿಯಾಗಿ ಆಹಾರ ನಿರ್ವಹಣೆ ಬಹಳ ಮುಖ್ಯವಾಗುತ್ತೆ ಹಾಲು ಉತ್ಪಾದನೆ ಅಲ್ವಾ? ಈಗ ಜಾಸ್ತಿ ಆಹಾರ ಕೊಟ್ರೆ ಜಾಸ್ತಿ ಹಾಲು ಕೊಡುತ್ತೆ ಅನ್ನೋದು ಏನ್ ಸರಿನೂ ತಪ್ಪೋದು ಇಲ್ಲ ಸರ್. ಅದರ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡ್ಬೇಕು ಅಂತಂದ್ರೆ, ಈಗ 400 ಕೆಜಿ ಐತಿ ಅಂದ್ರೆ 5% ಆಫ್ ದಿ ಬಾಡಿ ವೇಟ್ ಕೊಡ್ತಾ ಹೋಗ್ಬೇಕು. ನಾವು ಸುಮ್ನೆ ಜಾಸ್ತಿ ಕೊಟ್ರೆ ನಮಗೆ ಲಾಸ್ ಮಾತ್ರನೇ ಹೊರತು ಅದು ಅದರಿಂದ ಯಾವ್ದೇ ರೀತಿಯಾದಂತ ಲಾಭ ಇಲ್ಲ. ಅದು ಏನ್ ತಿನ್ನುತ್ತೆ ಅದು ಸಗಣಿಯಾಗಿ ಬರುತ್ತೆ, ಇನ್ನೊಂದ್ ಕಡೆ ಬರುತ್ತೆ, ಬಟ್ ಆದ್ರೆ ನಮ್ಗೆ ಅದರಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅನ್ನೋದು ಸುಳ್ಳು ಸರ್ ವೈಜ್ಞಾನಿಕವಾಗಿ. ಸರಿ ಪಲಕ್ಷ ಅವರೇ, ಈಗ ನಿಮ್ಮ ಕೊಟ್ಟಿಗೆ ಹೇಗಿದೆ? ಈಗ ತಾವು ವೈದ್ಯರು ಮತ್ತೀಗ ಅದು ಸ್ವಲ್ಪ ವೈಜ್ಞಾನಿಕವಾಗಿರ್ಬೇಕು ಅಂತಾನೆ ತಾವು ರೈತರಿಗೆ ಹೇಳ್ತೀರಿ, ಈಗ ತಮ್ಮ ಕೊಟ್ಟಿಗೆ ಎಲ್ಲ ಹೇಗಿದೆ ಸರ್? ಈಗ ನಮ್ದು ಮಿಡ್ಲ್ ಅಲ್ಲಿ ಬಂದ್ಬಿಟ್ಟು 18 ಫೀಟ್ ಹೈಟ್ ಕೊಟ್ಟಿದ್ದೀನಿ ಸರ್ ನಾನು, ಯಾಕೆಂದ್ರೆ ಟೆಂಪರೇಚರ್ ಕಡಿಮೆ ಆಗ್ಲಿ ಅಂತಂದೇಳಿ 18 ಫೀಟ್ ಹೈಟ್ ಕೊಟ್ಟಿದ್ದೀನಿ. ಮತ್ತೆ ಏನ್ ಮಾಡಿದೀನಿ, ಮಿಡ್ಲ್ ಅಲ್ಲಿ ಟಾಪ್ ಅಲ್ಲೇ 2 ಓಪನಿಂಗ್ ಕೊಟ್ಟಿದ್ದೀನಿ ಮೇಲ್ಗಡೆ ಗಾಳಿ ಹೋಗ್ಲಿಕ್ಕೆ. ರೈನಿ ಸೀಸನ್ ಅಲ್ಲಿ ಅದನ್ನ ಶೀಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಸ್ತೀನಿ, ಸಮ್ಮರ್ ಅಲ್ಲಿ ಓಪನ್ ಮಾಡ್ತೀನಿ ಸರ್. 3 ವಿಧದಲ್ಲಿ ನನಗೆ ಗಾಳಿ, ಈಗ ಈಸ್ಟ್ ವೆಸ್ಟ್ ವೆಸ್ಟ್ ಈಸ್ಟ್ ಗಾಳಿ ಹೆಚ್ಚಾಗಿ ಹೋಗೋದು, ಅದು ಉದ್ದೇಶದಿಂದ ದೊಡ್ಡದು 10-10 ಅಡಿದು 2 ಡೋರ್ ಮಾಡಿದೀನಿ ಸರ್. ಸಮ್ಮರ್ ಅಲ್ಲಿ ಏನ್ ಮಾಡ್ತೀನಿ, ಡೋರ್ ಓಪನ್ ಮಾಡಿಬಿಡ್ತೀನಿ ಗಾಳಿ ಸರಾಗವಾಗಿ ಹರಿದಾಡಂಗೆ. ಮತ್ತೆ ಅಲ್ಲಿ ಮೇಲ್ಗಡೆ ಸ್ಲಿಟ್ಸ್ ಇರೋದ್ರಿಂದ ನಮಗೆ ಕೆಲವೊಂದು ಬಾರಿ ಏನಾಗುತ್ತೆ, ಮೀಥೇನ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ರೈನಿ ಸೀಸನ್ ಅಲ್ಲಿ ನಾವು ಸುತ್ತ ಕ್ಲೋಸ್ ಮಾಡ್ತೀವಿ, ಸೊಳ್ಳೆ ಗಿಳ್ಳೆ ಬರುತ್ತೆ ಅಂತಂದ್ರೆ ಕ್ಲೋಸ್ ಮಾಡ್ತೀವಿ. ಮೀಥೇನ್ ಗ್ಯಾಸ್ ಏನಾಗುತ್ತೆ, ಕೊಠಡಿಯಲ್ಲಿ ತಿರುಗಿ ತಿರುಗಿ ತಿರುಗಿ ಹಸುಗಳಿಗೆ ಹೊಟ್ಟೆ ಉಬ್ರ ಸ್ಟಾರ್ಟ್ ಆಗುತ್ತೆ ಸರ್. ಅದರಿಂದ ಆ ಗಾಳಿ ಹೋಗ್ಲಿಕ್ಕೆ ಮೇಲ್ಗಡೆ ಓಪನ್ ಕೊಟ್ಟಿದೀವಲ್ಲ, ಅಲ್ಲಿಂದ ಗಾಳಿ ಹೋಗುತ್ತೆ ಅದು. ಮತ್ತೆ 4 ಅಡಿ ಒಂದ್ ಹಸುವಿನಿಂದ ಒಂದ್ ಹಸುಗೆ 4 ಅಡಿ ಡಿಸ್ಟೆನ್ಸ್ ಕೊಟ್ಟಿದ್ದೀನಿ. ಮತ್ತೆ ರಬ್ಬರ್ ಮ್ಯಾಟ್, ಅವಕ್ಕೆ ಏನು ಕಾಲಿಲ್ಲ ಅಂದ್ರೆ ಒತ್ತುತ್ತೆ, ನಾವೀಗ ಹಳೆ ಕಾಲದ ತರದಲ್ಲಿ ಮಾಡ್ತಾ ಹೋದ್ರೆ ಹೊರಗಡೆ ಮೇಯಿಸಲಿಕ್ಕೆ ಎಲ್ಲ ತುಂಬಾ ಸಮಸ್ಯೆ ಆಗೋದ್ರಿಂದ ನಿತ್ತ ಹತ್ರನೇ ನಿಲ್ಲೋದ್ರಿಂದ ಹಸುಗಳು ರಬ್ಬರ್ ಮ್ಯಾಟ್ ಹಾಕೋದ್ರಿಂದ ಅವು ಕಂಫರ್ಟಬಲ್ ಆಗಿರುತ್ತೆ, ಹಾಸಿಗೆ ತರ ಇರುತ್ತೆ ಅವಕ್ಕೆ. ನಾಲ್ಕು ಅಡಿ ಗ್ಯಾಪ್ ಕೊಟ್ಟಿದ್ದೀನಿ. ಮತ್ತೆ ನಾನು ಇನ್ನು ಗೋಧನೆ ಏನ್ ಮಾಡಿದೀನಿಲ್ಲ ಸರ್, ಗೋಧನೆ ಒಳಗಡೆ ಟೈಲ್ಸ್ ಹಚ್ಚಿದ್ದೀನಿ. ಯಾವುದೇ ರೀತಿಯಾದಂತ ಎಡ್ಜ್ಗಳಲ್ಲಾಗಿರ್ಬೋದು, ಎಲ್ಲ ಮೂಲೆಗಳಲ್ಲಿ ಹುಳ ಕೂರಬಾರ್ದು, ತೊಳೆದ್ರೆ ಈಸಿಯಾಗಿ ಕ್ಲೀನಿಂಗ್ ಇದಾಗ್ಲಿ ಅಂತಂದೇಳಿ ಎಲ್ಲ ಪೂರ್ತಿ ಟೈಲ್ಸ್ ಹಾಕಿದ್ದೀನಿ. ಮತ್ತೆ ಅದಷ್ಟು ನಾನು ಗೋಧನೆಲ್ಲ ನೀರ್ ಬಿಡ್ತೀನಿ. ನೀರ್ ನಾನು 3-4 ತಾಸು ಅದಕ್ಕೆ ಕಂಟಿನ್ಯೂ ಇರುತ್ತೆ. ಮಧ್ಯಾಹ್ನದ ಸಮಯದಲ್ಲಿ ಅದು ಯಾವಾಗ ಬೇಕಿದ್ರು ನೀರ್ ಕುಡಿಬಹುದು. ಮತ್ತೆ ಫ್ಯಾನ್ ಗಳು ಹಾಕಿದೀನಿ. ಲೈಟಿಂಗ್ಸ್ ಈಕ್ವಲ್ ಆಗಿ ಎಲ್ಲಾ ಕಡೆ 4 ಭಾಗಗಳಲ್ಲೂ ಸಮನಾಗಿ ಇರುವಂತೆ ಬೆಳಕಿರುವಂತೆ. ಅಲ್ಲ, ಈಗ ಸರಾಗವಾಗಿ ಗಾಳಿ ಬರುವಂತ ಸಾಧ್ಯತೆಗಳು ನಿಮ್ ಕೊಟ್ಟಿಗೆನಲ್ಲಿ ಇರೋದ್ರಿಂದ ಫ್ಯಾನಿನ ಅಗತ್ಯ ಏನು ಸರ್? ಈ ನೊಣಗಳು ಬರುತ್ತಲ್ಲ ಸರ್, ಗಾಳಿ ಓಡಾಡ್ತಾ ಇರುತ್ತೆ. ಆದರೆ ನಾವೇನ್ 4 ಅಡಿ ಗೋಡೆ ಕಟ್ಟಿದೀವಿ, 4 ಅಡಿಗಿಂತ ತೆಳಗಡೆ ನೊಣಗಳಿದ್ದರೆ ಅವು ಹೋಗೋದಿಲ್ಲ ಬೇಗ ಎದ್ದು ಹಾರಿ. ಆ ಫ್ಯಾನ್ ಹಾಕೋದ್ರಿಂದ ಫ್ಯಾನಿನ ಗಾಳಿ ಇರೋದ್ರಿಂದ ಅವು ಎದ್ದು ಹೋಗ್ಬಿಡುತ್ತೆ ಬೇಗ. ಇದರಿಂದ ಸೊಳ್ಳೆ ನೊಣಗಳು ಕಂಟ್ರೋಲ್ ಆಗುತ್ತೆ. ಮತ್ತೆ ಈ ರೈನಿ ಸೀಸನ್ ಅಲ್ಲಿ ರಬ್ಬರ್ ಮ್ಯಾಟ್ಸ್ ಆರೋದಿಲ್ಲ ಬೇಗ, ವಾತಾವರಣ ತಂಪಾಗಿರೋದ್ರಿಂದ ರಬ್ಬರ್ ಮ್ಯಾಟ್ ಗಳು ಆರೋದಿಲ್ಲ. ಗಾಳಿ ಫ್ಯಾನ್ ಹಾಕೋದ್ರಿಂದ ಬೇಗ ಆರುತ್ತೆ. ಅದು ಎಷ್ಟು ಬೇಗ ಆರುತ್ತೋ ಅಷ್ಟು ನಮಗೆ ಲಾಭ ಆಗಿದೆ ಸರ್. ಯಾಕೆ ಹಸಿ ಇದ್ದಾಗ ಯಾವುದೇ ಕ್ರಿಮಿಕೀಟಗಳು ಆಗುವಂತದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಅದು ಏನ್ ಮಾಡುತ್ತೆ, ಮತ್ತೆ ತಿರ್ಗಾ ರೋಗಕ್ಕೆ ಕಾರಣ ಆಗುತ್ತೆ. ಫ್ಯಾನ್ ಹಾಕೋದ್ರಿಂದ ಅದೆಲ್ಲ ಡ್ರೈ ಆಗಿರೋದ್ರಿಂದ ಯಾವುದೇ ರೋಗಗಳು ಬರೋದಿಲ್ಲ. ಮತ್ತೆ ಈ ಹಸುಗಳ ಕಾಲುಗಳು ಹೂಫ್ ಅಂತ ನಾವೇನಂತೀವಲ್ಲ, ಅದು ಹಸಿ ಇದ್ದಲ್ಲಿ ಬಹಳ ಹೊತ್ತು ನಿದ್ರೆ ಮಿದು ಆಗುತ್ತೆ. ಆ ಮಿದು ಆಗೋದ್ರಿಂದ ಏನ್ ಸಮಸ್ಯೆ ಅಂತಂದ್ರೆ ಕಾಲಲ್ಲಿ ಹುಳ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಲಲ್ಲಿ ಹುಳ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿ ಮತ್ತೆ ಅದು ನೋವು ಸ್ಟಾರ್ಟ್ ಆದಾಗ ಮತ್ತೆ ನಮಗೆ ಉತ್ಪಾದನೆ ಕಡಿಮೆ ಆಗುತ್ತೆ. ಸೊ ಅದೆಲ್ಲದನ್ನು ಕಂಟ್ರೋಲ್ ಮಾಡಬೇಕು ಅಂತಂದ ಹೇಳಿದ್ರೆ ಫ್ಯಾನಿನ ಅವಶ್ಯಕತೆ ಇದೆ. ಈ ರಬ್ಬರ್ ಮ್ಯಾಟ್ ಹಾಕೋದ್ರಿಂದ ಸಗಣಿ ತೆಗೆಯೋದಕ್ಕೆಲ್ಲ ಸಮಸ್ಯೆ ಆಗುತ್ತೆ ಅಂತಾರ? ಇಲ್ಲ ಇಲ್ಲ ಸರ್, ರಬ್ಬರ್ ಮ್ಯಾಟ್ ಹಾಕೋದ್ರಿಂದ ಸಗಣಿ ತೆಗಿಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಯಾಕೆಂದ್ರೆ ಈಗ ಒಂದ್ಸಲಿ ಸಗಣಿ ತಕ್ಕೊಂಡ್ರೆ ಒಂದ್ ಸ್ವಲ್ಪ ನೀರ್ ಬಿಟ್ಟರು ತೊಳೆದು ಹೋಗ್ಬಿಡುತ್ತೆ. ಅದೇ ನಾವು ಗಾರೆ ನೆಲ ಆದ್ರೆ ಹಸುಗಳಿಗೂ ತೊಂದ್ರೆ. ನಾವು ಸಗಣಿ ತೆಗಿಯೋದು ತೊಂದ್ರೆ, ಹೇಳಿತೀವಿ ಕರ್ರ ಅಂತ ಸೌಂಡ್ ಬರುತ್ತೆ, ಆ ಸೌಂಡ್ ಗೆ ಸಣ್ಣ ಕರುಗಳು ಹೆದರುತ್ತವೆ. ಸ್ವಲ್ಪ ದಿನ ಆದ್ಮೇಲೆ ಅಡ್ಜಸ್ಟ್ ಆಗುತ್ತೆ. ಮತ್ತೆ ಏನಾಗ್ತಾ ಹೋಗುತ್ತೆ, ದಿನೇ ದಿನೇ ಅದು ಇದ್ ಮಾಡ್ತಾ ಇರೋದ್ರಿಂದ ಸಾಫ್ಟ್ ಆಗ್ಬಿಡುತ್ತೆ. ಸಿಮೆಂಟ್ ನೆಲ ಏನು ಸಾಫ್ಟ್ ಆಯ್ತು ಅಂತಂದ್ರೆ ಹಸುಗಳು ಕಾಲ್ ಜಾರಿ ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ಈ ರಬ್ಬರ್ ಮ್ಯಾಟ್ ನಮಗೆ ಏನಿಲ್ಲ ಅಂದ್ರೆ 5-7 ವರ್ಷ ಬರುತ್ತೆ. ಅದಾದ್ಮೇಲೆ ಮತ್ತೆ ರೀಪ್ಲೇಸ್ ಮಾಡಬಹುದು, ಅದೇ ಜಾಗಕ್ಕೆ ರೀಪ್ಲೇಸ್ ಮಾಡಿ ಹೊಸದ ಹಾಕೊಂಡ್ವಿ ಅಂತಂದ್ರೆ ಮತ್ತೆ ಅದು ಇರುತ್ತೆ, ಏನ್ ತೊಂದ್ರೆ ಇಲ್ಲ. ಇನ್ನು ಹಾಲು ಕರೆಯುವಂತಹ ವ್ಯವಸ್ಥೆಗೆಲ್ಲ ಹೇಗೆ? ಹಾಲು ಕರೀಲಿಕ್ಕೆ ಮಿಷಿನ್ ಇದೆ ಸರ್, ಮತ್ತೆ ಕೈಯಲ್ಲೂ ಕರೀತಾರೆ. ಕೆಲವೊಂದು ಹಸುಗಳು ಮಿಷಿನ್ ಗೆ ತುಂಬಾ ಈಸಿಯಾಗಿ ಕೊಡುತ್ತೆ, ಕೆಲವೊಂದು ಹಸುಗಳಿಗೆ ಮಿಷಿನ್ ಹಾಕಿದ್ರೆ ಒದಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಅಡ್ಜಸ್ಟ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು, ಆ ಟೈಮ್ ನ ಅಡ್ಜಸ್ಟ್ ಮಾಡ್ಕೊಂಡಿದೀವಿ. ಆದ್ರೂ ಕೆಲವೊಂದು ಹಸುಗಳಲ್ಲಿ ಈಗ ಕೆಲವೊಬ್ರು ಹೇಳ್ತಾರೆ ಏನಂದ್ರೆ ಹಾಲು ಮಿಷಿನ್ ಇಂದ ಕರೆದ್ರೆ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಕೆಲವೊಬ್ರು ಇಲ್ಲ ಕೈಯಿಂದ ಕರೆದ್ರೆ ಜಾಸ್ತಿ ಬರುತ್ತೆ. ಅದು ಆ ಹಸುವಿನ ಇದ್ರ ಮೇಲೆ ಹೋಗುತ್ತೆ ಸರ್. ಕೆಲವೊಂದು ಹಸುಗಳು ಮಿಷಿನ್ ಅಲ್ಲಿ ಜಾಸ್ತಿ ಕೊಡುತ್ತೆ, ಕೆಲವೊಂದು ಹಸುಗಳು ಕೈಯಲ್ಲಿ ಕರೆದಾಗ ಜಾಸ್ತಿ ಕೊಡುತ್ತೆ. ಆ ರೀತಿ ಹಸುಗಳನ್ನ ಐಡೆಂಟಿಫೈ ಮಾಡ್ಬಿಟ್ಟು ನಾವು ಮಿಷಿನ್ ಅಲ್ಲಿ ಆದಂತಹವನ್ನ ಮಿಷಿನ್ ಅಲ್ಲಿ ಯಾವ್ದು ಜಾಸ್ತಿ ಕೊಡುತ್ತೆ ಮಿಷಿನ್ ಅಲ್ಲಿ ಕರಿತೀವಿ. ಕೆಲವೊಂದಷ್ಟು ಹಸುಗಳು ಯಾವ ಹಸುಗಳಲ್ಲಿ ದೇಶಿ ತಳಿ ಹೆಚ್ಚಾಗಿ ಮಿಶ್ರಣ ಇರುತ್ತೋ ಅವು ನಮ್ಗೆ ಕೈಯಲ್ಲಿ ಕರೆದ್ರೆ ಹಾಲು ಜಾಸ್ತಿ ಕೊಡುತ್ತೆ ಸರ್. ಸರಿ ಪಲಾಕ್ಷ ಅವರು, ಈಗ ಒಟ್ಟೆಷ್ಟು ರಾಸುಗಳಿವೆ? 5 ರಾಸಿನಿಂದ ಪ್ರಾರಂಭ ಮಾಡಿದ್ದು, ಈಗ ಒಟ್ಟೆಷ್ಟು ರಾಸಿದೆ? 29 ಇದೆ ಸರ್ ರಾಸುಗಳು. 29 ರಾಸುಗಳಿವೆ, ಅದರಲ್ಲಿ ಈಗ ಹಾಲು ಕರಿತಾ ಇರುವಂತದ್ದು? ಹಾಲು ಕರಿತಾ ಇರುವಂತದ್ದು 9 ಮಾತ್ರ ಸರ್. 9 ಮಾತ್ರ, ಇನ್ನೆಲ್ಲ ಉಳಿದಿದ್ದು ಕರುಗಳು? ಕರುಗಳು 12 ಕರುಗಳಿದೆ ಸರ್. ಇನ್ನ 9 ಹಾಲು ಕೊಡ್ತಾ ಇದೆ, ಇನ್ನ 9 ಪ್ರೆಗ್ನೆಂಟ್ ಇದೆ. ಅವು ಇನ್ನ ಒಂದು 15 ಡೇಸ್ ಅಲ್ಲಿ ಒಂದ್ ಕರು ಹಾಕ್ಲಿಕ್ಕಿದೆ, 1.5 ಮಂತ್ ಅಲ್ಲಿ ಒಂದಿದೆ, ಇನ್ನ 2 ಮಂತ್ಸ್ ಅಲ್ಲಿ 3 ಇದೆ. ಹಾಗೆ ಇದೆ, ಮಿಲ್ಕಿಂಗ್ ಅಲ್ಲಿ ಇದೆ. ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಾಲು ಕೊಡ್ತಾ ಇದೆ. 5-4 ತಿಂಗಳು ಪ್ರೆಗ್ನೆಂಟ್ ಇರುವಂತದ್ದು ಹಾಲು ಕಡಿಮೆ ಮಾಡಿರುತ್ತೆ, ಅದು ಕಡಿಮೆ ಪ್ರಮಾಣದಲ್ಲಿ ಹಾಲು ಕೊಡ್ತಾ ಇದೆ. ಈಗ ಆ ಗಬ್ಬ ಕಟ್ಟಿದ ಮೇಲೆ ಎಷ್ಟು ತಿಂಗಳ ನಂತರ ಹಾಲು ಕರೆಯೋದು ನಿಲ್ಲಿಸಬೇಕು? 7 ತಿಂಗಳಾದ ನಂತರ ಮಿನಿಮಮ್ 60 ದಿನಗಳ ಕಾಲ ಅವಕ್ಕೆ ರೆಸ್ಟ್ ಬೇಕು, ರೆಸ್ಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಕೆಚ್ಚಲು ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರುತ್ತೆ. ಆ ಟೈಮಲ್ಲಿ ಆ ಕೆಚ್ಚಲು ಪೂರ್ತಿ ಬತ್ತುಬಿಟ್ಟು ಮತ್ತೆ ನೆಕ್ಸ್ಟ್ ಅದು ರೀಗ್ರೋತ್ ಆಗ್ಲಿಕ್ಕೆ 2 ತಿಂಗಳ ಕಾಲ ಅವಕಾಶ ಬೇಕು ಅಂತ. ಸೊ ಹಾಗಾಗಿ ಇಷ್ಟೆಲ್ಲ ತಾಂತ್ರಿಕ ಅಳವಡಿಕೆಗಳನ್ನ ತಾವು ತಮ್ಮ ಕೊಟ್ಟಿಗೆನಲ್ಲಿ ಹೈನುಗಾರಿಕೆನಲ್ಲಿ ಅಳವಡಿಸಿಕೊಂಡಿದ್ರಿ. ಈಗ ನಿಮ್ ಕೊಟ್ಟಿಗೆನಲ್ಲಿ ಯಾವ್ದಾರು ಅನುತ್ಪಾದಕ ರಾಸುಗಳು ಅಂತ ಏನಾರ ಇದೆಯಾ? ಈಗ ಗರ್ಭ ಕಟ್ಟಿ ನೀವು ಅದಕ್ಕೆ ಇನ್ಸಿಮಿನೇಷನ್ ಮಾಡಿ ಅದು ಗರ್ಭ ನಿಲ್ದನೆಯ ಆತರದ ಏನಾರ ಇದೆಯಾ ಸರ್? ಆತರದ್ದು 1 ಹಸು ಇದೆ, 2 ಹೀಫರ್ಸ್ ಅಂತಂದ್ರೆ ನಾನು ಕೊಂಡ್ಕೊಂಡ್ ಬಂದಿದ್ದದು. 2 ಕಡಿಲಿಕ್ಕೆ ಹೋಗ್ತಾ ಇತ್ತು, ನನಗೆ ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ, ನಾನು ಕೊಂಡ್ಕೊಂಡು ತಗೊಂಬಂದೆ. ನೋಡೋಣ ಚಿಕಿತ್ಸೆ ಮಾಡ್ಬಿಟ್ಟು ಅದನ್ನ ನಾನು ಗಬ್ಬ ಕಟ್ಸೋಣ ಅಂತ ತಗೊಂಬಂದೆ. ಅದು 2 ಏನಾಯ್ತು, ಎಷ್ಟೇ ಬಾರಿ ನಾನು ಏನೇ ಟ್ರೀಟ್ಮೆಂಟ್ ಹಾರ್ಮೋನಲ್ ಥೆರಪಿ ಆಗಿರ್ಬೋದು ನಮ್ಮ ಟ್ರೆಡಿಷನಲ್ ಮೆಥಡ್ ಆಗಿರ್ಬೋದು ಯಾವುದೇ ಮೆಥಡ್ ಯೂಸ್ ಮಾಡಿದ್ರು ಅದು ಗರ್ಭ ನಿಲ್ಲಿಲ್ಲ. ಆವಾಗ ನಾನು ಈಗ ನಮ್ಮ ಪಶುವೈದ್ಯಕೀಯ ಕಾಲೇಜ್ ಶಿವಮೊಗ್ಗದಲ್ಲಿ ಡಾಕ್ಟರ್ ಶ್ರೀಧರ್ ಭಟ್ ಅನ್ನೋ ಪ್ರಾಧ್ಯಾಪಕ ಸೇವಕರು ಅನುತ್ಪಾದಕ ಹಸುಗಳಲ್ಲಿ ಪ್ರೆಗ್ನೆಂಟ್ ಆಗದಲೇನೆ ಹಾಲು ಕೊಡ್ಲಿಕ್ಕೆ ಒಂದು ಹೊಸ ಮಾದರಿಯನ್ನ ಕಂಡಿಡಿದ್ರು. ಅದನ್ನ ಯೂಸ್ ಮಾಡಿ ಎರಡು ಮಣಕಗಳನ್ನ ನಾನು ರೆಡಿ ಮಾಡಿದ್ದೀನಿ. ಈ ಒಂದು ಹಸು 3 ಲೀಟರ್ ಹಾಲು ಕೊಡ್ತಾ ಇದೆ, ಇನ್ನೊಂದು 2-2.5 ಲೀಟರ್ ಕೊಡ್ತಾ ಇದೆ ಹಾಲು. ಹಾಗೆ ಅದ್ರ ಗರ್ಭಕೋಶದಲ್ಲಿ ಇದ್ದಂತ ಎಲ್ಲಾ ಸಮಸ್ಯೆಗಳು ಅಂದ್ರೆ ಇದೇ ರೀತಿ ಆದಂತ ಬೇರೆ ಹಳ್ಳಿಗಳಲ್ಲಿ ಪ್ರಯೋಗ ಮಾಡಿರುವಂತವು ಪ್ರೆಗ್ನೆಂಟ್ ಆಗಿದಾವೆ ಮತ್ತೆ ಹಾಲನ್ನ ಕೊಡ್ತಾ ಇದ್ದಾವೆ. ಈ ಇದೇನಿದೆ ಅಲ್ಲ, ಇದು ಲ್ಯಾಕ್ಟೇಷನ್ ಇಂಡಕ್ಷನ್ ಅಂತ ಹೇಳ್ತೀವಿ. ಅದು ಹೀಫರ್ಸ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಹಸುಗಳಲ್ಲಿ ಸ್ವಲ್ಪ ಅಷ್ಟು ಇದಿಲ್ಲ ಅಂತ ಹೇಳ್ತಾ ಇದೆ. ಈಗ ಇತ್ತೀಚೆಗೆ ಒಂದು ಮತ್ತೊಂದು ಹೊಸ ತಂತ್ರಜ್ಞಾನ ಬಂದಿದೆ ಪಲಕ್ಷ ಅವರೇ, ಲಿಂಗ ನಿರ್ಧಾರಿತ ವೀರ್ಯಾಣು ಬಳಕೆ. ಅಂದ್ರೆ ನೀವು ಆ ರೀತಿಯ ಒಂದು ಸೆಮೆನ್ ಕೊಟ್ಟಾಗ ಕ್ರಾಸ್ ಮಾಡಿದಾಗ ಬರೀ ಹೆಣ್ಣು ಕರುಗಳೇ ಬರುತ್ತೆ ಅಂತ ಹೇಳಿ ಆ ತರದ ಪ್ರಯತ್ನಗಳನ್ನು ಮಾಡ್ತಿದ್ದೀರಾ? ಹಾ ಸರ್, ಪ್ರಯತ್ನ ಅದನ್ನ ನಾನು ಈಗ ಎರಡು ತರ ಇದೆ ಸರ್, ಅದು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಒಂದಿದೆ, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಒಂದಿದೆ. ಎರಡೂ ಕಡೆನೂ ನಾನು ವಿಚಾರಣೆ ಮಾಡಿದ್ದೀನಿ. ಬಟ್ ಕಾಸ್ಟ್ ವೈಸ್ ನೋಡಿದಾಗ ಅದು ಪ್ರೈವೇಟ್ ಅಲ್ಲಿ 1,500 ರಿಂದ 2,000 ಒಂದು ಆಂಪುಲ್ ಸರ್, ಒಂದು ಸ್ಟ್ರಾ ಅಂದ್ರೆ 20 microns ಇರುತ್ತೆ ಅದು, ಆ ಒಂದು ಸ್ಟ್ರಾಗೆ 2,000 ರೂಪಾಯಿ ಆಗುತ್ತೆ. ಸೊ ಅದು 2,000 ರೂಪಾಯಿ ಆಗೋದ್ರಿಂದ ನಾವು ಏನ್ ಮಾಡ್ಬೇಕು, ಅದು ಒಂದೇ ಬಾರಿಗೆ ಗರ್ಭ ನಿಲ್ಬೇಕು ಆ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು ಆ ನಂತರನೇ ಅದನ್ನ ಹಾಕ್ಬೇಕು, ಇಲ್ಲ ಅಂತಂದ್ರೆ ನಷ್ಟ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಗೌರ್ಮೆಂಟ್ ಇದೆ ₹500, ಅದು ಸಪ್ಲೈ ಕೆಲವೊಂದ್ ಕಡೆ ಇದೆ ಕೆಲವೊಂದ್ ಕಡೆ ಇಲ್ಲ, ಆ ಎರಡನ್ನು ವಿಚಾರಣೆ ಮಾಡಿದೀನಿ. ಸದ್ಯದ್ರಲ್ಲಿ ನಾನು ಈ ಆಗಸ್ಟ್ ಮಂತ್ ಅಲ್ಲಿ ಅದನ್ನ ತರಿಸ್ಬಿಟ್ಟು ಅವನ್ನ ನನ್ನ ಹೀಫರ್ಸ್ ಏನು ಮಣಕಗಳಿದೆ ಅಲ್ಲ ಅವೆಲ್ಲವಕ್ಕೂ ಅದರಿಂದನೇ ಇನ್ಸೆಮಿನೇಟ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಮಾಡಿದೀನಿ ಸರ್. ಬಹುಶಃ ನೀವೇ ತಜ್ಞರಾದ್ರಿಂದ ಅದನ್ನ ನಿರ್ಧಾರ ಮಾಡಿ ಅದನ್ನ ಸಕ್ಸಸ್ ಮಾಡ್ಕೊಳ್ಳುವಂತ ತಂತ್ರಜ್ಞಾನ ನಿಮ್ಮ ಹತ್ರನೇ ಇದೆ. ಹೌದು ಸರ್, ಹೌದು. ಡಾಕ್ಟರ್ ಪಲಕ್ಷ ಅವರೇ, ಈಗ ನಿಮ್ಮ ಕೊಟ್ಟಿಗೆ ನಿರ್ವಹಣೆ, ನಿಮ್ಮ ಗೋಪಾಲನೆ ಎಲ್ಲ ಹೇಳಿದ್ರಲ್ಲ, ಇದ್ರ ಜೊತೆಗೆ ಈ ಸುತ್ತಮುತ್ತ ಇರೋಂತ ರೈತರಿಗೆ ತಮ್ದೇನಾರ ಮಾರ್ಗದರ್ಶನ ಸಿಗ್ತಾ ಇದೆಯಾ, ಸರ್ವಿಸ್ ಕೊಡ್ತಾ ಇದ್ದೀರಾ? ಕೊಡ್ತಾ ಇದೀನಿ ಸರ್. ನಾನು ಆದಷ್ಟು ಈ ಫಾರಂಗಳು ಏನ್ ಮಾಡ್ತಾ ಇದಾರಲ್ಲ, ಫಾರಂಗಳು ಮಾಡಿಸಿದೀನಿ. ನನ್ನ ಗೆಳೆಯ ನಾಗಭೂಷಣ್ ಅಂತಂದೇಳಿ ಒಬ್ರು ಇದಾರೆ, ಅವ್ರಿಗೆ ಫಸ್ಟ್ ಮಾಡಿದ್ವಿ, ಅವ್ರದಾದ ನಂತರ ನಾನ್ ಮಾಡಿದ್ದು. ಹಾಗೆ ನಮ್ಮ ಅಂಕಲ್ ಲಕ್ಷ್ಮಣ್ ಅಂತ ಇದಾರೆ ಕೆಂಗಟ್ಟಿ ಅವರು, ಅವರು ಒಂದು ಕುರಿ ಮತ್ತೆ ಇದು ಏನು ಹಸುಗಳದು ಎರಡನ್ನು ಮಾಡಿದ್ದಾರೆ. ಕುರಿದು ಏನ್ ನಾವು ಅಟ್ಟಲು ಮೆಥಡ್ ಅಂತ ಹೇಳ್ತೀವಲ್ಲ, ಅದೇ ರೀತಿಯಾಗಿ ಪೂರ್ತಿ ಮಾಡರ್ನೈಸ್ಡ್ ಆಗಿ ಅವರು ಮಾಡಿದ್ದಾರೆ. ಅಲ್ಲಿ ಒಂದು 200-250 ಕುರಿ ಇದೆ, ಈಗ ಒಂದು 4-5 ಹಸುನು ಇದೆ. ಮತ್ತೆ ಇಲ್ಲಿ ಕಿಡ್ದಳ್ಳಿ ಅಂತ ಒಂದಿದೆ, ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಈಗ ಪ್ರೆಸೆಂಟ್, ಅವರು ಒಂದು 10 ಹಸು ಸಾಕಿದ್ದಾರೆ. ಇಲ್ಲಿ ಅರ್ಶನಗೇರಿಯಲ್ಲಿ ಒಬ್ರು ಮುಸ್ಲಿಂ ವಾಜಿದ್ ಅಂತಂದೇಳಿ ಅವರು ಒಂದು 30 ಹಸು ಒಂದು ಕುರಿದು ಒಂದು ಶೆಡ್ ರೆಡಿ ಮಾಡಿದ್ದಾರೆ. ಶಿರಾಳಕೊಪ್ಪದಲ್ಲಿ ಒಬ್ರು ಮಾಡಿದ್ದಾರೆ ಸರ್, ಅವರಿಗೂ ನಮ್ಮ ಮಾರ್ಗದರ್ಶನದಲ್ಲಿ ಮಾಡಿಸಿದ್ದೀನಿ. ಸೊ ಹಾಗಾಗಿ ನಿಮ್ಮ ಕೊಟ್ಟಿಗೆಯನ್ನ ನೋಡ್ಬಿಟ್ಟು ಅವರೆಲ್ಲರೂ ಉತ್ತೇಜಿತರಾಗಿ ನಾವು ಮಾಡಬೇಕು ಅಂತ ಮುಂದ್ ಬಂದಿದ್ದಾರೆ. ಹೌದು ಸರ್, ಹೌದು. ತುಂಬಾ ಸಂತೋಷದ ವಿಚಾರ ಪಲಕ್ಷ ಅವರೇ. ಈಗ ಹಾಲಿನ ವಿಚಾರ ತಾವು ಪ್ರಸ್ತಾಪ ಮಾಡ್ಲಿಲ್ಲ, ಈಗ ಹಾಲನ್ನು ಹಾಗೆ ಕೊಡ್ತಾ ಇದ್ರು ಅಥವಾ ಮೌಲ್ಯವರ್ಧನೆಗೆ ತಾವೇನು ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳಿದ್ರಲ್ಲ? ಈಗ ಹಾಗೆ ನಾನು KMFE ಕೊಡ್ತಾ ಇದ್ದೀನಿ. ಮೌಲ್ಯವರ್ಧನೆ ಈ ನವೆಂಬರ್ ತಿಂಗಳಿಂದ ನಾನು ಪ್ರಾರಂಭ ಮಾಡಬೇಕು ಅಂತಂದೇಳಿ ಯೋಚನೆಯನ್ನ ಹಾಕೊಂಡಿದ್ದೀನಿ ಸರ್. ಅದಕ್ಕೆ ಪೂರಕವಾದಂತಹ ಏನ್ ಕೆಲಸಗಳು ಬೇಕು ಅವನ್ನೆಲ್ಲ ಮಾಡ್ತಾ ಇದ್ದೀನಿ. ಅಂದ್ರೆ ಈಗ FSSAI ಲೈಸೆನ್ಸ್, ನಾನು ಟೆಕ್ನಿಕಲ್ ಪರ್ಸನ್ ಆಗ್ಬಿಟ್ಟು ನಾನೇ ಒಬ್ಬ ಆಡು ಮನುಷ್ಯನ ತರ ಕೊಟ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ನಾನು ಯಾವ್ದು ಬೇಕು ಎಲ್ಲ ಸರ್ಟಿಫಿಕೇಶನ್ಸ್ ಲೈಸೆನ್ಸ್ ಮಾಡಿಸಿ ಆ ಮಾಡರ್ನ್ ಆಗಿರುವಂತಹ ಇಕ್ವಿಪ್ಮೆಂಟ್ಸ್ ನ ತಂದುಬಿಟ್ಟು ಮೌಲ್ಯವರ್ಧಿತವಾದಂತಹ. ಇದುವರೆಗೆ ಹೈನುಗಾರಿಕೆ ಅನುಭವ ಕುರಿತು ಶಿಕಾರಿಪುರ ತಾಲೂಕು ಹೊಸೂರಿನ ಡಾಕ್ಟರ್ ಪಾಲಾಕ್ಷ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು HN ಸುಬ್ರಹ್ಮಣ್ಯ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕಾರ್ಯಕ್ರಮ ಮುಗಿಯಿತು. ಮತ್ತೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳು. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಕಾರ್ಡ್ ನಂಬರ್ ಅಥವಾ CVV ಕೇಳಿದ್ರೆ ಯಾರಾದ್ರೂ ನಂಬೋಕೆ ಯೋಗ್ಯರಲ್ಲ ಅವರು.